ಮೈಸೂರಿನಿಂದ ಎಲ್ಲ ರಾಜ್ಯಗಳಿಗೆ ರೈಲು ಸೇವೆಗೆ ನಿರ್ಧಾರ, ಕೇಂದ್ರ ಸಚಿವ ವಿ ಸೋಮಣ್ಣ. ಧರ್ಮಸ್ಥಳ ಪ್ರಕರಣ, ವಿದೇಶಿ ಹಣದ ಹರಿವಿನ ಕುರಿತಂತೆ ಕೇಂದ್ರ ಸರ್ಕಾರ ಪರಿಶೀಲನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ನಾಳೆ ಬೆಂಗಳೂರಿನಲ್ಲಿ ಶಿಲ್ಪ ಸಮಾಗಮ ಮೇಳ, ಕೇಂದ್ರ ಸಚಿವರಾದ ವೀರೇಂದ್ರ ಕುಮಾರ್ ಹಾಗೂ ರಾಮದಾಸ್ ಅಠಾವಳೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:50.12. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನುಹೊನ್ನು, ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಸರಣಿಯಲ್ಲಿ ಹೈನು ರಾಸುಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ರವಿಕುಮಾರ್ ಬಿಪಿ ಅವರೊಂದಿಗೆ ಸಂದರ್ಶನವನ್ನ ಆಲಿಸುವಿರಿ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುರಾಸುಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ನಾವು ಸಾಕಾಣಿಕೆ ಮಾಡತಕ್ಕಂತಹ ಯಾವುದೇ ಪ್ರಾಣಿ ಆಗಿರಬಹುದು, ಹಸು ಆಗಬಹುದು, ಎಮ್ಮೆ ಆಗಬಹುದು, ನಾಯಿ ಆಗಬಹುದು, ಮೊಲ ಆಗಬಹುದು, ಇನ್ನು ಬೇರೆ ಬೇರೆ ತರಹದ ಜಾನುವಾರುಗಳಾಗಬಹುದು, ಈ ಜಾನುವಾರುಗಳಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಧುನಿಕ ತಂತ್ರಜ್ಞಾನಗಳಿದ್ದಾವೆ ಅನ್ನುವಂಥದ್ದನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಕೃತಕ ಗರ್ಭಧಾರಣೆ ಅನ್ನುವಂಥದ್ದು, ಇದು ಕೂಡ ಆಧುನಿಕ ತಂತ್ರಜ್ಞಾನ. ಇದನ್ನ ಅನೇಕ ವರ್ಷಗಳಿಂದಲೂ ಕೂಡ ಮಾಡಿಕೊಂಡು ಬರ್ತಾ ಇದ್ದೇವೆ, ಮತ್ತೆ ಬಹುತೇಕ ಎಲ್ಲರೂ ಕೂಡ ಇದೇ ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾ ಇರೋದ್ರಿಂದ ಇದು ಹೆಚ್ಚು ಜನಪ್ರಿಯವಾಗಿದೆ, ಮತ್ತೆ ಇದರ ಬಗ್ಗೆ ಗೊತ್ತಿದೆ. ಇದೇ ತರಹದ ಇನ್ನೂ ಅನೇಕ ತಂತ್ರಜ್ಞಾನಗಳು ಇದ್ದಾವೆ, ಅದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಕೆಯನ್ನ ಮಾಡಲಾಗುತ್ತೆ, ಮತ್ತೆ ಬೇರೆ ಬೇರೆ ಕಾರಣಗಳಿಗಾಗಿ ಬಳಕೆಯನ್ನ ಮಾಡಲಾಗುತ್ತೆ. ಅವುಗಳ ಬಳಕೆ ಹೆಚ್ಚಾಗಿ ಇಲ್ಲದೆ ಇರೋದ್ರಿಂದ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಆದರೆ ಈ ತರಹದ ಒಂದಷ್ಟು ತಂತ್ರಜ್ಞಾನಗಳು ಇದ್ದಾವೆ ಅನ್ನುವಂಥದ್ದನ್ನು ತಾವು ತಿಳಿದುಕೊಂಡಿರಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಈ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾವು ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಪ್ರಸೂತಿ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಪಿ ರವಿಕುಮಾರ್ ಅವರು. ರವಿಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೈತ ಬಂಧುವರೇ. ಈ ಒಂದು ಹೈನುರಾಸುಗಳ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಅನೇಕ ತಂತ್ರಜ್ಞಾನಗಳು ಇತ್ತೀಚೆಗೆ ಬಂದಿದ್ದಾವೆ, ಇನ್ನು ಕೂಡ ಸಂಶೋಧನೆಗಳು ಆಗ್ತಾ ಇದ್ದಾವೆ, ಹೊಸ ಹೊಸ ತಂತ್ರಜ್ಞಾನಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗಾಗಲೇ ಸಂಶೋಧನೆಗೊಂಡು ಬಳಕೆಯಲ್ಲಿರತಕ್ಕಂತಹ ತಂತ್ರಜ್ಞಾನಗಳು ಯಾವ್ಯಾವ ಇದ್ದಾವೆ ಡಾಕ್ಟ್ರೆ? ಈಗ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ಸಂತಾನೋತ್ಪತ್ತಿ ಅನ್ನೋದು ಒಂದು ಸಹಜ ಪ್ರಕ್ರಿಯೆ. ಪ್ರತಿ ಜೀವಿಗ ಅದು ಉಳಿವಿಗಾಗಿ ಅಥವಾ ವಂಶಾಭಿವೃದ್ಧಿಗಾಗಿ ಸಂತಾನೋತ್ಪತ್ತಿ ಅವಶ್ಯಕ. ಆ ಸ್ವಾಭಾವಿಕ ಕ್ರಿಯೆ ಅಥವಾ ಪ್ರಕ್ರಿಯೆಯಲ್ಲಿ ಯಾವುದೇ ಅಡ್ಡಿಯಾದಲ್ಲಿ ಸರಿಪಡಿಸಲಿಕ್ಕಾಗಿ ಕೆಲವು ತಂತ್ರಜ್ಞಾನಗಳನ್ನ ನಾವು ಅಳವಡಿಸಿಕೊಂಡಿದ್ದೀವಿ. ಅದರಲ್ಲಿ ಕೆಲವನ್ನ ಈಗ ನಾನು ಲಿಸ್ಟ್ ಅನ್ನ ಕೊಡ್ತೇನೆ. ಮೊದಲನೇದಾಗಿ ಕೃತಕ ಗರ್ಭಧಾರಣೆ, ನಿಮ್ಗೆ ಗೊತ್ತಿದೆ ಅದರಲ್ಲಿ ಯಾವ ರೀತಿ ಸ್ಟಾರ್ಟ್ ಆಯ್ತು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೆಕ್ಸ್ಟ್ ಮಾತಾಡೋಣ. ಅದು ಒಂದು ತಂತ್ರಜ್ಞಾನ. ನೆಕ್ಸ್ಟ್ ಪ್ರಣಾಳಿಕೆ ಫಲೀಕರಣ ಅಂತೇವೆ, ಅಥವಾ ಪ್ರಣಾಳ ಶಿಶು ಅಂತಾನು ಕೆಲವರು ಹೇಳ್ತಾರೆ, ಅದು ಒಂದು ಎರಡನೇ ವಿಧಾನ. ಮೂರನೇದಾಗಿ ಅಂಡ ಉತ್ಪತ್ತಿ, ಈಗ ಒಂದು ಹಸು ಒಂದು ಮಾತ್ರ ಅಂಡಾಣು ಬಿಡುಗಡೆ ಆಗುತ್ತೆ 21 ದಿನಕ್ಕೆ. ಇಲ್ಲಿ ನಾವು ಒಂದಕ್ಕಿಂತ ಜಾಸ್ತಿ ಉತ್ಪತ್ತಿ ಮಾಡುವಂಗೆ ಕೆಲವು ಚೋದಕ ದ್ರವಗಳನ್ನು ಇಂಜೆಕ್ಷನ್ ಮಾಡಿ ಆ ಕ್ರಿಯೆಯಲ್ಲಿ ನಾವು ಜಾಸ್ತಿ ಉತ್ಪತ್ತಿ ಮಾಡ್ತೇವೆ. ಅದನ್ನ ಮುಂದಕ್ಕೆ ಭ್ರೂಣ ವರ್ಗಾವಣೆ ಮಾಡೋಕ್ಕೂ ಸಹಿತ ಆ ಅಂಡಾಣುಗಳನ್ನ ಯೂಸ್ ಮಾಡ್ಕೋತೇವೆ. ಹಾಗೆ ಈಸ್ಟ್ರ ಸಿಂಕ್ರನೈಸೇಷನ್ ಅಂತೀವಿ, ಇದು ಏನಂತಂದ್ರೆ ಬೆರಿ ಅಥವಾ ಚಿಕಿತ್ಸೆ ಕೊಡೋದಕ್ಕಾಗ್ಲಿ ಅದು ಸರಿಯಾದ ಕ್ರಮ ಆಗುತ್ತೆ. ಹಾಗೇನೆ ಹಾಲು ಉತ್ಪಾದನೆಗೂ ಸರಿಯಾಗಿ ಪ್ಲಾನ್ ಮಾಡಬಹುದು, ರೈತರಿಗೆ ಯೂಸ್ ಆಗೋ ರೀತಿ ನಾವು ಈ ಟೆಕ್ನಾಲಜಿನ ಯೂಸ್ ಮಾಡ್ಕೋಬಹುದು. ಹಾಗೆ ಇಂಟ್ರಾಸೈಟೋಪ್ಲಾಸ್ಮಿಕ್ ವೀರ್ಯ ಇಂಜೆಕ್ಷನ್ ಅಂತ ಹೇಳ್ತೀವಿ. ಇದೇನು ಅಂತಂದ್ರೆ ಇದು ಒಂದು ಪ್ರಣಾಳಿಕೆ ಫಲೀಕರಣ ವಿಧಾನನೇ. ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ವೀರ್ಯ ಅಣು ಉತ್ಪತ್ತಿ ಆಗ್ತಾ ಇರಲ್ಲ ಕೆಲವು ಗಂಡು ರಾಸುಗಳಲ್ಲಿ, ಆ ವಿಧಾನದಲ್ಲಿ ಕೆಲವು ಅಷ್ಟೇ ವೀರಾಣುಗಳನ್ನು ಚೆನ್ನಾಗಿರೋದನ್ನ ಶೇಖರಣೆ ಮಾಡಿಕೊಂಡು ಅದನ್ನ ಅಂಡ ಅಣು ಒಳಗಡೆ ಸೇರಿಸುವ ವಿಧಾನ ನಾವು ಇಕ್ಸಿ ಅಂತೀವಿ, ಅಥವಾ ಇಂಟ್ರಾಸೈಟೋಪ್ಲಾಸ್ಮಿಕ್ ವೀರ್ಯ ಇಂಜೆಕ್ಷನ್ ಅಂತ ಇದು ಒಂದು ವಿಧಾನ ಇದೆ. ಆ ವಿಧಾನದಲ್ಲೂ ನಾವು ಯಾವ ಗಂಡು ವೀರಾಣು ಉತ್ಪಾದನೆಯಲ್ಲಿ ಕೊರತೆ ಇದ್ರು ಸಹಿತ ಅಂತ ಚೆನ್ನಾಗಿದೆ ಅದು ನಮ್ಗೆ ಹಾಲು ಉತ್ಪಾದನೆಯಲ್ಲಿ ಚೆನ್ನಾಗಿ ಕೊಡ್ತಾ ಇದೆ ಆ ರಾಶು ಆ ವೀರ್ಯ ಬೇಕು ಅಂತಂದ್ರೆ ಈ ವಿಧಾನದಲ್ಲಿ ಪಡ್ಕೊಳ್ಬಹುದು. ಹಾಗೆ ಪ್ರಣಾಳಿಕೆ ಅಬೀಜ ಸಂತಾನೋತ್ಪತ್ತಿ ಅಂತೀವಿ, ಅಥವಾ ತದ್ರೂಪಿ ತಯಾರಿಕೆ ಅಂತ ಹೇಳ್ತೀವಿ. ಈಗ ನಮ್ಗೆ ಒಂದೇ ರಾಸು ಎರಡು ಬೇಕಾಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಏನಕ್ಕೋಸ್ಕರ ಬೇಕಾಗಿತ್ತು, ಉದಾಹರಣೆಗೆ ನಾವು ಹಸುಗಳಲ್ಲಿ ಒಂದು ಹುಡುಕ್ತಾ ಇರ್ತೀವಿ, ಒಂದು ಹಸು ಕರುವುದು ಇನ್ನೊಂದು ಗಂಡು ಕರುಗು ಎರಡನ್ನು ಸೇರಿಸುವಾಗ ಯೂಶಲಿ ಏನ್ ಮಾಡ್ತೀವಿ ಸೆಲೆಕ್ಷನ್ ಅಂತ ಹೇಳ್ತೀವಿ. ಸೆಲೆಕ್ಷನ್ ಅಂದ್ರೆ ರೈತರು ಒಂದು ಗಂಡು ಇದೆ ಅಂತ ಮನೆಯಲ್ಲಿ ಇದ್ರೆ ಇನ್ನೊಂದು ಗಂಡನ್ನ ಹುಡುಕ್ತಾ ಇರ್ತಾರೆ ತದ್ರೂಪಿ ಇರುವಂತ ಗುಣಗಳನ್ನ. ಆ ಈ ವಿಧಾನದಲ್ಲಿ ತದ್ರೂಪಿ ಬೇಕಾದದ್ದನ್ನ ಗಂಡು ಆದ್ರೆ ಗಂಡು ಹೆಣ್ಣಾದ್ರೆ ಹೆಣ್ಣು ಕರುಗಳನ್ನ ತದ್ರೂಪಿ ಮೆಥಡ್ ಅಲ್ಲಿ ನಾವು ಉತ್ಪತ್ತಿ ಮಾಡಬಹುದು. ಹಾಗೆ ಈಗಾಗಲೇ ರೈತರು ಗೊತ್ತಿದೆ ಇನ್ನು ಮುಂದಿನ ವಿಧಾನ ಅಂತಂದ್ರೆ ವೀರ್ಯ ಸೆಕ್ಷಿಂಗ್ ಅಂತ ಹೇಳ್ತೀವಿ, ಅಥವಾ ಲಿಂಗ ಕಂಡುಹಿಡಿಯಬಹುದು. ಗಂಡು ಬೇಕೋ ಹೆಣ್ಣು ಬೇಕೋ ರಾಸುಗಳಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸುವಾಗ ನಮ್ಗೆ ಸರ್ ನಮ್ ಗಂಡು ಕರುನೇ ಹಾಕ್ಬೇಕು ಹೆಣ್ಣು ಕರುನೇ ಹಾಕ್ಬೇಕು ಆತರ ಕೇಳ್ಕೊಂಡು ಹಾಕ್ಸಿದ್ರು ಸಹಿತ ಈಗ ಸಿಗ್ತಾ ಇದೆ. ಅದರಲ್ಲಿ ಕೊರತೆ ಏನು ಅಂತಂದ್ರೆ 95% ಮಾತ್ರ ಹೆಣ್ಣು ಕರು ಆಗ್ತವೆ, ಒಂದು 5% ಯಾವಾಗ್ಲೂ ಗಂಡು ಕರು ಹಾಕೋ ಚಾನ್ಸ್ ಇರುತ್ತೆ. ಕಾರಣ ಈ ತಂತ್ರಜ್ಞಾನದಲ್ಲಿ ಸ್ವಲ್ಪ ಕೊರತೆ ಇದೆ, ಯಾಕಂದ್ರೆ ಅದನ್ನ ವೀರಾಣು ಅಥವಾ ಲಿಂಗ ಸೆಪರೇಟ್ ಮಾಡುವಾಗ ಅಥವಾ ವಿಭಜನೆ ಮಾಡುವಾಗ ಅದರಲ್ಲಿ ಮಿಕ್ಸ್ ಆಗೋ ಚಾನ್ಸ್ ಇರುತ್ತೆ, ಹಾಗಾಗಿ 5% ಗಂಡು ಜನನ ಆಗೋ ಚಾನ್ಸ್ ಇರುತ್ತೆ. ಅದೊಂದು ವಿಧಾನ. ನೆಕ್ಸ್ಟ್ ಕೃತಕ ಗರ್ಭಾದ ಅಥವಾ ಆರ್ಟಿಫಿಷಿಯಲ್ ವೂಂಬ್ ಅಂತ ಹೇಳ್ತೀವಿ. ಈ ಇದು ಏನಂತಂದ್ರೆ ಕೆಲವು ರಾಸುಗಳಲ್ಲಿ ಅಬಾರ್ಷನ್ ಆಗ್ಬಹುದು ಅಥವಾ ಇನ್ನು ಪ್ರೀಮೆಚೂರ್ ಡಿಲಿವರಿ ಅಂತ ಹೇಳ್ತೀವಿ, ಅಂದ್ರೆ ಬೇಗ ಕರು ಹಾಕೊಡೋದು. ಇಂಥ ಕರುಗಳನ್ನ ಹೂಂಬಲ್ಲಿ ಅಥವಾ ಗರ್ಭಕೋಶ ಹೊರಗಡೆ ಏನೇನು ಇರುತ್ತೆ ಗರ್ಭಕೋಶದಲ್ಲಿ ಅದೇ ರೀತಿ ತದ್ರೂಪಿ ಗರ್ಭಕೋಶನ ಸೃಷ್ಟಿ ಮಾಡಿ ಆ ಕರುಗಳನ್ನ ಪೋಷಣೆ ಮಾಡ್ತೀವಿ, ಮತ್ತೆ ಆ ಕರುಗಳನ್ನ ಮತ್ತೆ ದೊಡ್ಡದಾಗಿ ಬೆಳೆಸ್ಕೋಬಹುದು ತದನಂತರ. ಆ ವಿಧಾನನ ಆರ್ಟಿಫಿಷಿಯಲ್ ಹೂಂಬಿಂಗ್ ಅಂತೀವಿ. ಇದೇ ರೀತಿ ನಾವು ಹಾಸ್ಪಿಟಲ್ ಅಥವಾ ನಮ್ಮ ಕಾಲೇಜಲ್ಲಿ ಇದೆ ಇನ್ಕ್ಯುಬೇಟರ್ ಅಂತ ಹೇಳ್ತೀವಿ. ಇಮಿಡಿಯೇಟ್ ಆಗಿ ಕರು ಅಥವಾ ಯಾವುದೇ ಪ್ರಾಣಿ ಹುಟ್ಟಿದ್ರು ಸಹಿತ ಅದಕ್ಕೆ ಆಕ್ಸಿಜನ್ ಕೊರತೆ ಮತ್ತೆ ಹವಾಮಾನ ವೈಪರೀತ್ಯ ಅದನ್ನ ಫೇಸ್ ಮಾಡಕ್ಕಾಗಲ್ಲ, ಅದು ತಡ್ಕೊಳಕ್ ಆಗಲ್ಲ ಅಂದ್ರೆ ಆ ಇನ್ಕ್ಯುಬೇಟರ್ ಇಟ್ಟು ನಂತರ ರೈತರಿಗೆ ಕೊಡ್ತಾ ಇದ್ದೇವೆ. ಈಗ ಆಲ್ರೆಡಿ ನಡೀತಾ ಇದೆ ಇದು. ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಅದು ಒಂದು ವಿಧಾನ. ಅದೇ ರೀತಿ ಭ್ರೂಣ ಜಾಸ್ತಿ ಯಥೇಚ್ಛವಾಗಿ ಏನಾದ್ರೂ ಉತ್ಪಾದನೆ ಮಾಡಿದ್ವಿ ಯಾವ ವಿಧಾನದಲ್ಲಿ ಭ್ರೂಣ ಅಂಡ ಉತ್ಪತ್ತಿ ಬಹು ಅಂಡ ಉತ್ಪತ್ತಿ ವಿಧಾನದಲ್ಲಿ ಅಂದ್ರೆ ಅದನ್ನ ಮುಂದೆ ಜಾಸ್ತಿ ಸ್ಟೋರೇಜ್ ಮಾಡಿಕೊಂಡು ನಾವು ಹೇಗೆ ಇನ್ಸಮಿನೇಷನ್ ಹೇಗ್ ಮಾಡ್ತೀವಿ ಅಥವಾ ಕೃತಕ ಗರ್ಭಧಾರಣೆ ಹೇಗ್ ಮಾಡ್ತೀವಿ ಅದೇ ರೀತಿ ನಾವು ಈ ಭ್ರೂಣನ ಕೃತಕ ಗರ್ಭಧಾರಣೆ ಮಾಡೋದಕ್ಕೂ ಯೂಸ್ ಮಾಡ್ಕೋಬಹುದು. ಸೊ ಇವು ಕೆಲವು ತಂತ್ರಜ್ಞಾನಗಳು. ಹೀಗೆ ಬೇರೆ ಬೇರೆ ತರಹದ ಆಧುನಿಕ ತಂತ್ರಜ್ಞಾನಗಳು ಹೈನುರಾಸುಗಳ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಇದೆ. ತಾವು ಪ್ರಾರಂಭದಲ್ಲಿ ಹೇಳಿದ್ರಿ ಕೃತಕ ಗರ್ಭಧಾರಣೆ ಅನ್ನುವಂಥದ್ದು ಮತ್ತು ಬಹಳ ಜನಪ್ರಿಯವಾಗಿರ್ತಕ್ಕಂತಹ ಒಂದು ತಂತ್ರಜ್ಞಾನವೂ ಕೂಡ ಹೌದು. ಇದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ, ಯಾವಾಗ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು ಅನ್ನುವಂಥದ್ದು. ಈಗ ರೈತ ಬಾಂಧವರೇ, ನಾವು ಈಗಾಗಲೇ ಕೃತಜ್ಞತಾರ್ಪಣೆ ಬಗ್ಗೆ ತಿಳ್ಕೊಂಡಿದ್ದೀರಾ, ಅದರದ್ದು ಏನಕ್ಕೋಸ್ಕರ ಯಾವ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಸ್ವಲ್ಪ ರೈತರಿಗೆ ತಿಳಿಸ್ತೇನೆ. ಕೃತಗರ್ಭಧಾರಣೆ ಅಂದ್ರೆ ನಾವು ಫಸ್ಟ್ ಒಂದು ಮೂರು ವಿಧಾನದಲ್ಲಿ ಮಾಡ್ತೇವೆ. ಒಂದು ಯಾವುದು ಕ್ರಾಸ್ ಬ್ರೀಡಿಂಗ್ ಅಂದ್ರೆ ಜರ್ಸಿ ಹಸು ಅಥವಾ ಎಚ್ ಎಫ್ ಹಸು ವೀರ್ಯಾಣನ ಎಚ್ ಎಫ್ ಗೆ ಹಾಕೋದು, ಜರ್ಸಿನ ಎಚ್ ಎಫ್ ಹಾಕೋದು, ಎಚ್ ಎಫ್ ನ ಜರ್ಸಿಗೆ ಹಾಕೋದು, ಅದನ್ನ ಕ್ರಾಸ್ ಬ್ರೀಡಿಂಗ್ ಅಂತೀವಿ. ಅದೇ ರೀತಿ ಜರ್ಸಿ ಮತ್ತೆ ಎಚ್ ಎಫ್ ವೀರ್ಯಾಣನ ತಗೊಂಡು ಲೋಕಲ್ ಹಸುಗಳಿಗೆ ಅಂದ್ರೆ ನಮ್ಮ ಲೋಕಲ್ ತಳಿಗಳಿರ್ತದಲ್ಲ, ಮಿಶ್ರ ತಳಿ ಅಲ್ಲ, ಲೋಕಲ್ ಅಥವಾ ನಾಟಿ ಹಸುಗಳು ಅಂತ ಹೇಳ್ತೀವಲ್ಲ, ಅದಕ್ಕೆ ಹಾಕೋದನ್ನ ನಾವು ಅಪ್ಗ್ರೇಡಿಂಗ್ ಅಂತೀವಿ. ಸೊ ಇದು ಮಾಡೋದ್ರಿಂದ ಏನು ಅಂತಂದ್ರೆ, ಕರುಗಳು ಹುಟ್ಟತಕ್ಕಂಥದ್ದು ನಮ್ಮ ಅವಗುಣಕ್ಕೆ ಚೆನ್ನಾಗಿ ಹೊಂದ್ಕೊಂಡು ಅತಿ ಹೆಚ್ಚಿನ ಹಾಲನ್ನ ಅಪ್ಗ್ರೇಡಿಂಗ್ ಅಲ್ಲಿ ಬಯಸಬಹುದು. ಇವಾಗ ನಾವು ಅದ್ರ ನೆಕ್ಸ್ಟ್ ವಿಧಾನ ಅಂದ್ರೆ ಕ್ರಾಸ್ ಬ್ರೀಡಿಂಗ್ ಅಲ್ಲಿ ಜಾಸ್ತಿ ಹಾಲು ಉತ್ಪತ್ತಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೆಲವು ಸರ್ ತೊಂದರೆಗಳಿದೆ, ನೀವು ರೈತರು ಆಲ್ರೆಡಿ ಅನುಭವಿಸ್ತಾ ಇರ್ತೀರ. ಅತಿ ಹೆಚ್ಚು ಹಾಲು ಕರೆದ್ರೆ ಅದರದ್ದು ಕಾಲುಗಳಲ್ಲಿ ತೊಂದರೆ ಬರೋದು, ಇಂಟರ್ ಡಿಜಿಟಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಮತ್ತೆ ಸಾಫ್ಟ್ ಉಪ್ ಅಂದ್ರೆ ತೆಳುವಾದ ಕಾಲಾಗೋದು, ಇದು ಎಚ್ ಎಫ್ ಹಸುಗಳಲ್ಲಿ ಅತಿ ಹೆಚ್ಚು ಹಾಲು ಉತ್ಪತ್ತಿ ಮಾಡೋದ್ರಲ್ಲಿ ಕೆಲವು ತೊಂದರೆ ಇರುತ್ತೆ. ಮತ್ತೆ ಹವಾಗುಣಕ್ಕೆ ಹೊಂದ್ಕೊಳ್ಳಲ್ಲ, ಜಾಸ್ತಿ ಹೀಟ್ ಇದೆ ಅಥವಾ ಟೆಂಪರೇಚರ್ ಇದೆ, ಉಷ್ಣತೆ ಇರುತ್ತೆ ಅಂದ್ರೆ ಅದಕ್ಕೆ ಹೊಂದಾಣಿಕೆ ಆಗಲ್ಲ ಅತಿ ಹೆಚ್ಚು ಹಾಲು ಕರೆಯುವಂಥದ್ದು. ಆ ಕಾರಣದಿಂದ ಅಪ್ಗ್ರೇಡಿಂಗ್ ಮಾಡಿದ್ವಿ, ನೆಕ್ಸ್ಟ್ ಕ್ರಾಸ್ ಬ್ರೀಡಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನೊಂದು ವಿಧಾನ ಇದೆ ಔಟ್ ಕ್ರಾಸಿಂಗ್ ಅಂತ, ನಮಗೆ ಬೇಕಾದ ತಳಿದು ತಗೊಂಡ್ಬಂದು ಹೊರಗಡೆಯಿಂದ, ಇದು ನಮ್ಮ ಹವಾಗುಣಕ್ಕೆ ಹೊಂದ್ಕೊಂಡು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶೀಯ ತಳಿಯಾದ ಗಿರಿ ಹಸುವುದು ಸಮೇನ್ ತಗೊಂಡ್ಬಂದು ನಮ್ಮ ಲೋಕಲ್ ತಳಿ ಅತಿ ಹೆಚ್ಚು ಹಾಲು ಕರೆಯುವಂಥದ್ದು ಕೊಟ್ಕೊಂಡ್ರೆ ಅದು ಔಟ್ ಕ್ರಾಸಿಂಗ್ ಅಂತ ಹೇಳಿ. ಸೊ ಈ ವಿಧಾನದಲ್ಲಿ ಏನೇನು ಉಪಯೋಗಗಳು ರೈತರಿಗೆ ಅಂತಂದ್ರೆ, ಇದು ಒಂದು ಲಾಭದಾಯಕ ಅಭಿವೃದ್ಧಿಯನ್ನ ಬಯಸುವ ರೈತರಿಗೆ, ಒಂದು ಹಸುಗಳಿಗೆ ಏನು ತೊಂದರೆ ಆಗಲ್ಲ, ಅದು ಹವಾಮಾನಕ್ಕೆ ಹೊಂದ್ಕೊಳ್ಳುತ್ತೆ. ಉನ್ನತ ತಳಿಯ ಗಂಡು ಸಾವಿನ ನಂತರನು ವೀರ್ಯಾಣನ ಶೇಖರಣೆ ಮಾಡಬಹುದು, ಅದು ಒಂದು ಬಹುಮುಖ್ಯ ಪ್ರಯೋಜನ ಇಲ್ಲಿ ಅಂತಂದ್ರೆ. ಹಾಗೆ ಉನ್ನತ ಪ್ರಾಣಿಗಳನ್ನ ಪಡೆಯಬಹುದು. ಉನ್ನತ ತಳಿ ಪ್ರಾಣಿ ಅಂತಂದ್ರೆ ಏನು, ನಿಮ್ಗೆ ಬೇಕಾದ ಯಾವುದೇ ಇತರ ಗಂಡು ಈ ತರದ್ದೇ ಬೇಕು, ಹೆಣ್ಣು ಈ ತರದ್ದೇ ಈ ತಳಿದೇ ಬೇಕು ಅಂತಂದ್ರೆ ಕ್ರಾಸ್ ಬ್ರೀಡಿಂಗ್ ಮುಖಾಂತರ ಇದನ್ನ ಪಡ್ಕೋಬಹುದು. ಹಾಗೆ ಅತಿ ಹೆಚ್ಚಿನ ದೂರದಲ್ಲಿ ಇದ್ರೂ ಸಹಿತ ಹೋರಿ ನಾವು ವೀರಣ್ಣನ ನಳಿಕೆ ಮುಖಾಂತರ ನಾವು ಆ ಹೋರಿ ತಳಿನ ಅಭಿವೃದ್ಧಿ ಮಾಡಬಹುದು ಇಲ್ಲಿ ನಮ್ಮ ದೇಶದಲ್ಲಿ. ಈಗ ಹೊರ ದೇಶದಿಂದ ನಾವು ಹೋರಿ ತರಕ್ಕಾಗಲ್ಲ, ಈ ವೀರಣ್ಣ ನಳಿಕೆನ ತಕೊಂಡ್ಬಂದು ನಾವು ಬಳಸ್ಕೋಬಹುದು. ಇವೆಲ್ಲ ಕೆಲವು ಉಪಯೋಗಗಳು ಕೃತಕ ಗರ್ಭಧಾರಣೆಯಲ್ಲಿ. ಹಾಗೆ ನಮಗೆ ಸರಾಸರಿ 100 ಕೃತಕ ಗರ್ಭಧಾರಣೆ ಮಾಡಿದ್ರೆ ನಮಗೆ ಇಂಡಿಯಾದಲ್ಲಿ ರಿಪೋರ್ಟ್ಸ್ ಇರೋ ಪ್ರಕಾರ 33% ಗಿಂತ ಜಾಸ್ತಿ ಆಗ್ತಾ ಇಲ್ಲ. ಬಟ್ ಇಲ್ಲೆಲ್ಲ ಕರ್ನಾಟಕದಲ್ಲಿ ರಿಪೋರ್ಟ್ಸ್ ಹೇಳ್ತಾ ಇದೆ 70% ಇದೆ, 80% ಇದೆ, 90% ಇದೆ ಅಂತಾರೆ. ಸರಾಸರಿ ನಮ್ಗೆ ರಿಪೋರ್ಟ್ ಸಿಗ್ತಾ ಇರೋದು 33%. ಯಶಸ್ವಿ ಆಗ್ತದೆ, ಯಶಸ್ವಿ ಆಗಿರೋದು. ಇದಿಷ್ಟು ಕೃತಕ ಗರ್ಭಧಾರಣೆಗೆ ಸಂಬಂಧಪಟ್ಟಂತಹ ವಿಷಯಗಳು. ಅದೇ ರೀತಿ ಈ ಪ್ರಣಾಳಿಕೆಯ ಫಲೀಕರಣ ಅಂತ ಹೇಳಿ ತಾವಾಗ್ಲೇ ಹೇಳಿದ್ರಿ, ಇಲ್ಲಿ ಹೇಗೆ ಸಂತಾನೋತ್ಪತ್ತಿಯನ್ನ ಮಾಡಲಾಗುತ್ತೆ, ಇದು ಯಾವಾಗ ತಂತ್ರಜ್ಞಾನ ಬಳಕೆಗೆ ಬಂತು, ಇದರ ಅನುಕೂಲಗಳು ಏನು, ಇದ್ರ ಬಗ್ಗೆ ತಿಳಿಸಿ. ಇದನ್ನ ಪ್ರಣಾಳಿಕೆ ಶಿಶು ಅಂತ ಕರಿಬಹುದು ಮನುಷ್ಯರಲ್ಲಿ, ಇದನ್ನ ತರ ಕರೀತಾರೆ. ಇಲ್ಲಿ ಗಂಡು ಮತ್ತು ಹೆಣ್ಣು ಪ್ರಾಣಿಯ ಮಿಲನ ಇರೋದಿಲ್ಲ, ಬರೀ ಅಂಡಾಣು ತಗೋತೀವಿ ಮತ್ತೆ ವೀರಾಣು ತಗೋತೀವಿ. ಅದನ್ನ ಲ್ಯಾಬೊರೇಟರಿ ಅಂತ ಹೇಳ್ತೀವಿ, ಆ ಜಾಗದಲ್ಲಿ ಮಾತ್ರ ನಾವು ಅದನ್ನ ಪ್ರಳಯಗಾಲದಲ್ಲಿ ಮಾತ್ರ ಅದನ್ನ ಮಿಲನಗೊಳಿಸು, ಅದನ್ನ ಫಲೀಕರಣದ ನಂತರ ಅದನ್ನ 7ನೇ ದಿನಕ್ಕೆ ವರ್ಗಾವಣೆ ಮಾಡ್ತೀವಿ ಬಾಡಿಗೆ ತಾಯಿಗೆ. ಬಾಡಿಗೆ ತಾಯಿ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಸರೋಗೇಟ್ ಮದರ್ ಅಂತ ಹೇಳ್ತೀವಿ, ಬಾಡಿಗೆ ತಾಯಿಗೆ 7ನೇ ದಿನಕ್ಕೆ ಕ್ರಾಸ್ ಮಾಡಬೇಕು. ಅದನ್ನ ಹೇಗೆ ಅಂತಂದ್ರೆ, ಈ ಫಲೀಕರಣ ಆದ ಅಂಡಾಣುವನ್ನ ನಾವು 7ನೇ ದಿನಕ್ಕೆ ತಾಯಿಯಿಂದ ಅಂದ್ರೆ ನೈಸರ್ಗಿಕವಾಗಿ ಯಾವ ರೀತಿ 7ನೇ ದಿನಕ್ಕೆ ತಾಯಿ ಬೆಳೆಸ್ತಾ ಇರ್ತದೆ, ಅದೇ ರೀತಿ ನಾವು ಕೃತಕವಾಗಿ ಇನ್ನೊಂದು ತಾಯಿಗೆ ವರ್ಗಾವಣೆ ಮಾಡಿ 7ನೇ ದಿನಕ್ಕೆ ವರ್ಗಾವಣೆ ಮಾಡ್ತೀವಿ. ಅಂದ್ರೆ ಈಗ ನೀವು ಅದನ್ನ ಪ್ರಯೋಗಶಾಲೆಯಲ್ಲೆಲ್ಲ ಬೆಳೆಸ್ಕೋಬಹುದು, ಅಥವಾ ತಾಯಿಯಿಂದ ಡೈರೆಕ್ಟ್ ಆಗಿ ಡೋನರ್ ಅಂತ ಹೇಳ್ತೀವಿ, ಆ ತಾಯಿಯಿಂದ ನೈಸರ್ಗಿಕವಾಗಿ ಇನ್ನೊಂದು ತಾಯಿಗೆ ಸರೋಗೇಟ್ ಅಥವಾ ಸ್ವೀಕರಿಸುವ ತಾಯಿ ಅಂತ ಹೇಳ್ತೀವಿ, ಆ ತಾಯಿಗೆ ವರ್ಗಾವಣೆ ಮಾಡಿ ನಾವು ಅದನ್ನ ಭ್ರೂಣವನ್ನು ಬೆಳೆಸಬಹುದು. ಇದು ಪ್ರಣಾಳಿಕೆ ಅಥವಾ ಫಲೀಕರಣದ ಒಂದು ತಂತ್ರಜ್ಞಾನ. ಇದೇ ರೀತಿ ಬಹು ಅಂಡಾಣು ಉತ್ಪತ್ತಿ ಅಂತ ಹೇಳಿ ಒಂದಿದೆ, ಇಲ್ಲಿ ಏನ್ ಅನುಕೂಲಗಳಾಗುತ್ತೆ, ಇದನ್ನ ಹೇಗೆ ಮಾಡುವಂತದ್ದು? ಈ ಬಹು ಅಂಡಾಣು ಉತ್ಪತ್ತಿ ಏನಕ್ ಮಾಡ್ತಾರೆ ಅಂತಂದ್ರೆ, ಈಗ ನಾವು ಹಸುಗಳಲ್ಲಿ ಒಂದು ಕರು ಮಾತ್ರ 21 ದಿನ ಋತುಚಕ್ರದಲ್ಲಿ ನಾವು ಬಯಸಬಹುದು. ನಮಗೆ ಸರ್ ಎರಡು ಕರು ಬೇಕು ಒಂದೇ, ಅಥವಾ ಕುರಿ ಮೇಕೆಗಳಲ್ಲಿ ಎರಡಕ್ಕಿಂತ ಜಾಸ್ತಿ ಬೇಕು ಅಂತ ಬಯಸುವರು. ಈಗ ಫಾರ್ ಎಕ್ಸಾಂಪಲ್ ನೈಸರ್ಗಿಕವಾಗಿ ಕೆಲವು ನಾರಿ ಸುವರ್ಣ ಅಂತ ಇದೆ, ಡಾರ್ಪರ್ ಅಂತ ತಳಿಗಳು ನೈಸರ್ಗಿಕವಾಗಿ ಎರಡು ಮರಿಗಳನ್ನು ಕೊಡ್ತದೆ ಕುರಿನಲ್ಲಿ. ಅದೇ ರೀತಿ ನೈಸರ್ಗಿಕವಾಗಿ ಮೇಕೆಗಳಲ್ಲಿ 2-3 ಮರಿಗಳು ಹಾಕೋದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಹಸುಗಳಲ್ಲಿ ಮತ್ತೆ ಎಮ್ಮೆಗಳಲ್ಲಿ ಒಂದೊಂದು ಆಗ್ತದೆ. ಎರಡನ್ನೂ ನೀವು ಬಯಸಬಹುದು. ಅದು ಯಾವ ವಿಧಾನ ಅಂತಂದ್ರೆ ಬಹು ಅಂಡಾಣೋತ್ಪತ್ತಿ ವಿಧಾನದಲ್ಲಿ, ತಂತ್ರಜ್ಞಾನದಲ್ಲಿ ಇದನ್ನ ಪಡೆಯಬಹುದು. ಇದು ಹೇಗೆ ಅಂತಂದ್ರೆ, ಹೊರಗಡೆ ನಾವು ಚೋದಕ ದ್ರವವನ್ನು ಕೊಡ್ತೇವೆ ರಾಸುಗಳಿಗೆ, ಅದು ಒಂದು ಅಂಡಾಣು ಉತ್ಪತ್ತಿ ಮಾಡ್ತಾ ಇದ್ದದ್ದು 21 ದಿನ ಋತುಚಕ್ರದಲ್ಲಿ ಒಂದಕ್ಕಿಂತ ಹೆಚ್ಚು ಉತ್ಪತ್ತಿ ಮಾಡುವ ಶಕ್ತಿ ಅಥವಾ ಸಾಮರ್ಥ್ಯವನ್ನ ಬೆಳೆಸ್ಕೋತದೆ. ಇದು ಇದನ್ನು ಮುಂದಕ್ಕೆ ನಾವು ಭ್ರೂಣ ವರ್ಗಾವಣೆ ಮಾಡೋದಕ್ಕೂ ಸಹಿತ ಇಂಥ ಅಂಡಾಣು ಉತ್ಪತ್ತಿ ಮಾಡಿದ ರಾಸುಗಳನ್ನ ಶೇಖರಣೆ ಮಾಡಿದ್ರಂತ ಭ್ರೂಣಗಳನ್ನ ಭ್ರೂಣ ವರ್ಗಾವಣೆ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ. ಇದ್ರದ್ದು ಉಪಯೋಗ ಏನಂತಂದ್ರೆ, ಉನ್ನತ ಪ್ರಾಣಿಯ ವೀರ್ಯದ ಹೆಚ್ಚಿನ ಬಳಕೆ ಮಾಡಬಹುದು. ಹಾಗೆ ಒಂದೇ ಸಮಯದಲ್ಲಿ ಒಂದೇ ತರನಾದ ಆದರೆ ತದ್ರೂಪಿ ಗುಣಗಳುಳ್ಳ ಅನುವಂಶೀಯ ಗುಣಗಳುಳ್ಳ ಮರಿಗಳನ್ನು ಪಡಿಬಹುದು. ಅದು ಇದರದ ಉಪಯೋಗ. ಅಂದ್ರೆ ನಾವು ಹೇಗೆ ಈ ಮೇಕೆಗಳಲ್ಲಿ ಒಂದೇ ಸಾರಿ 2 ಅಥವಾ 3 ಮರಿಗಳನ್ನ ಪಡಿತೀವೋ, ಹಾಗೆ ಎಮ್ಮೆ ಅಥವಾ ಹಸುಗಳಲ್ಲೂ ಕೂಡ ನಮಗೆ 2 ಕರುಗಳನ್ನ ಒಂದೇ ಸಮಯದಲ್ಲಿ ಪಡೆಯುವಂತಹ ಒಂದು ತಂತ್ರಜ್ಞಾನ. ಇದು ಒಂಥರ ನಾವೇನು ಅವಳಿ ಅಂತ ಹೇಳಿ ಕರಿತೀವೋ ಆ ತರದಲ್ಲಿ ಇದು ಕೆಲಸವನ್ನ ಮಾಡುತ್ತೆ. ಇನ್ನ ಈಸ್ಟಸ್ ಸಿಂಕ್ರನೈಸೇಷನ್ ಅಂತ ಹೇಳಿ ತಾವು ಹೇಳಿದ್ರಿ ಅಂತ ಅಂದ್ರೆ, ಒಂದೇ ಸಾರಿ ಬೆದೆಗೆ ಬರುವ ಹಾಗೆ ಮಾಡ್ತಕ್ಕಂಥದ್ದು, ಬೆದೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಬರುವ ಹಾಗೆ ಮಾಡ್ತಕ್ಕಂತಹ ಒಂದು ತಂತ್ರಜ್ಞಾನ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಈಸ್ಟರ್ ಸಿಂಕ್ರನೈಸೇಷನ್ ಇದು ಒಂದು ವಿಧಾನ. ಈ ವಿಧಾನದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ನಾವು 1000 ಹಸುಗಳಿರುತ್ತೆ, ನಮ್ಗೆ ಬೆದೆ ಕಂಡುಹಿಡಿಯೋದಕ್ ಬರಲ್ಲ, ಕಷ್ಟ ಅದು. ಆಮೇಲೆ ಕೆಲವು ಬೆದೆನೆ ತೋರಿಸಲ್ಲ, ಮೂಕೆ ಬೆದೆ ಅಂತ ಹೇಳ್ತೀವಿ. ಕೆಲವು ಬೆದೆಗೆ ಬಂದ್ರೂ ನಾವು ಗುರುತಿಸೋಕಾಗಲ್ಲ. ಇಂಥವೆಲ್ಲ ಸಮಸ್ಯೆ ಇರೋದ್ರಿಂದ ನಾವು ಜಾಸ್ತಿ ರಾಸುಗಳಿರೋದು ಅಥವಾ ಹೆಚ್ಚು ರಾಸುಗಳಿರೋರ್ಗೆ ನಾವು ಇದನ್ನ ಸಜೆಸ್ಟ್ ಮಾಡ್ತೇವೆ. ಆ ರೈತರಿಗೆ ತುಂಬಾ ಉಪಯೋಗನೂ ಆಗಿರುತ್ತೆ. ಯಾಕೆಂತಂದ್ರೆ ಎಲ್ಲಾ ರಾಸುಗಳು ಒಂದೇ ಸರಿ ಬೆದೆಗೆ ಬರೋದ್ರಿಂದ ಕೃತಕ ಗರ್ಭಧಾರಣೆ 1 ವಾರದಲ್ಲಿ 15 ದಿನದಲ್ಲಿ ಮುಗಿಸ್ಕೋಬಹುದು. ನಂತರ ಕರು ಹಾಕೋದು ಅಷ್ಟೇ, 1 ವಾರ 15 ದಿನದೊಳಗೆ ಎಲ್ಲಾ ರಾಸುಗಳು ಕರುನೂ ಆಗ್ತವೆ. ಅದೇ ರೀತಿ ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಆಗಲ್ಲ. ವರ್ಷವಿಡೀ ಪೂರ್ತಿ ಹಾಲು ಉತ್ಪಾದನೆ ಮಾಡೋ ರೀತಿ ಇದನ್ನ ಉಪಯೋಗಿಸ್ಕೋಬಹುದು. ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಬೆದೆಗೆ ಬರೋ ತರ ಕೆಲವು ಚೋದಕ ದ್ರವಗಳು ಇರ್ತವೆ, ಅದನ್ನ ಕೊಟ್ಟ ನಂತರ ಅದು 3-5 ದಿನಕ್ಕೆ ಬೆದೆಗೆ ಬರುತ್ತೆ, ಎಲ್ಲಾ ರಾಸುಗಳು ಬರುತ್ತೆ. ಈಗ ಸರಾಸರಿ 100 ಕೊಟ್ರೆ 75-80% ತನಕನು ಸಹಿತ ಎಲ್ಲಾ ಹಸುಗಳು ಬೆದೆಗೆ ಬರ್ತದೆ. ಅದು ಒಂದು ಪ್ರಯೋಜನ ಏನಂತಂದ್ರೆ, ಒಂದೇ ಸರಿ ಬೆದೆ ಕೊಡಿಸ್ಬೋದು, ರೈತರಿಗೆ ತೊಂದರೆ ಆಗಲ್ಲ. ಮತ್ತೆ ಅದೇ ರೀತಿ ಕರು ಹಾಕುವಾಗ ಅಷ್ಟೇ, 1 ವಾರದ ಅವಧಿಯಲ್ಲಿ ಎಲ್ಲಾ ರಾಸುಗಳು ಕರು ಆಗ್ತದೆ. ಹಾಗಾಗಿ ಆ ಟೈಮಲ್ಲಿ ಡಾಕ್ಟರ್ ಸಿಕ್ಕಿದ್ರೆ, ಆ ಟೈಮ್ಗೆ ಸಿಗೋ ತರ ಪ್ಲಾನ್ ಮಾಡಿದ್ರೆ ಏನು ತೊಂದರೆ ಆಗದ ರೀತಿ ಯೂಸ್ ಮಾಡ್ಕೋಬಹುದು. ಇದರಿಂದ ಏನು ಅನುಕೂಲಗಳಾಗುತ್ತೆ ಅಂತೀರಿ? ಕೆಲವು ಅನುಕೂಲ ಅಂತಂದ್ರೆ, ಸಂತಾನೋತ್ಪತ್ತಿ ಚಕ್ರದ ಅವಧಿಯನ್ನು ಕಡಿಮೆ ಮಾಡ್ತೀವಿ. ಈಗ ನಾವು ಫಾರ್ ಎಕ್ಸಾಂಪಲ್ 21 ದಿನ ಕಾಯೋ ಅವಶ್ಯಕತೆ ಇಲ್ಲ. ನಾನು ಹೇಳಿದೆ, ಬೆದೆಗೆ ಬಂದ 7ನೇ ದಿನಕ್ಕೆ ಈ ಇಂಜೆಕ್ಷನ್ ಕೊಡ್ತೀವಿ, ಇನ್ನೊಂದ್ 3 ದಿನ ಆಗ್ತೀನಿ ಎಲ್ಲ ಬೆದೆಗೆ ಬಂದ್ಬಿಡುತ್ತೆ. ಇದನ್ನ ಗುರುತು ಮಾಡೋ ತೊಂದರೆ ಇರಲ್ಲ, ಹಸುಗಳು ಈ ಬೆದೆಗೆ ಇದೆಯಾ ಇಲ್ವೋ ಅನ್ನೋದು ನೋಡಂಗಿಲ್ಲ. ಕಣ್ಣು ಮುಚ್ಕೊಂಡು ಆ ತರ ಬೆದೆ ಕೊಡಿಸಿದ್ರು ಸಹಿತ ಗಬ್ಬ ಆಗ್ತವೆ ಹಸುಗಳು. ಮತ್ತೊಂದು ತಂತ್ರಜ್ಞಾನ ICSI ಅನ್ನುವಂಥದ್ದು. ಇದು ಏನು ICSI ಅನ್ನುವಂಥದ್ದು? ಇದು ಏನಕ್ಕೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಯಾವುದೇ ಪ್ರಾಣಿ ಈಗ ನಶಿ ಹೋಗ್ತಾ ಇದೆ, ಆ ನಶಿ ಹೋಗ್ತಾ ಇರೋದನ್ನ ನಾವು ಹೇಗೆ ನಾವು ಜಾಸ್ತಿ ಸಂಖ್ಯೆಯನ್ನ ಜಾಸ್ತಿ ಹೆಚ್ಚು ಮಾಡುವಂತದ್ದು ಒಂದು ಇದು ಒಂದು ವಿಧಾನ. ಇದ್ರಲ್ಲಿ ಏನು ಅಂತಂದ್ರೆ, ನಮ್ಗೆ ಯಾವ ವೀರ್ಯಾಣು ಕೊರತೆ ಇದೆ, ಈಗ ನಾವು ಉತ್ಪತ್ತಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ರಾಸುಗಳಲ್ಲಿ ಸಹಿತ ವೀರ್ಯಾಣು ಉತ್ಪತ್ತಿ ಮಾಡಲಾಗದ ಸಾಮರ್ಥ್ಯವುಳ್ಳ ಗಂಡು ಪ್ರಭೇದವನ್ನ ವೃದ್ಧಿ ಮಾಡೋದಕ್ಕೂ ಸಹಿತ ಇದನ್ನ ಯೂಸ್ ಮಾಡ್ತೇವೆ, ಈ ತಂತ್ರಜ್ಞಾನನ. ಇದ್ರದ್ದು ಏನು ಅಂತಂತಂದ್ರೆ, ತಂತ್ರಜ್ಞಾನದ ಅಪ್ಲಿಕೇಶನ್ ಅಥವಾ ಉಪಯೋಗಗಳು ಏನು ಅಂತಂದ್ರೆ, ಕಡಿಮೆ ವೀರ್ಯ ಸಂಖ್ಯೆ ಇರುವ ಅತಿ ಗುಣಮಟ್ಟ ಉಳ್ಳ ರಾಸುವನ್ನ ಜಾಸ್ತಿ ಉತ್ಪತ್ತಿ ಮಾಡಬಹುದು. ಹಾಗೆ ಫಲೀಕರಣ ತೊಂದರೆ ಏನಾದ್ರು ಇದ್ರೆ, ಅಂತ ಗಂಡು ವೀರ್ಯಾಣುವಿನಲ್ಲಿ ಫಲೀಕರಣ ತೊಂದರೆ ಇದೆ ಅಂದ್ರೆ, ಅಂತವನ್ನ ಈ ಮೆಥಡ್ ಅಲ್ಲಿ ಮಾಡ್ತೀವಿ. ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಅಂಡಾಣು ಒಳಗೆ ಇದ್ರದ್ದು ವೀರ್ಯಾಣುವನ್ನ ಡೈರೆಕ್ಟ್ ಆಗಿ ನಾವು ಇಂಜೆಕ್ಟ್ ಮಾಡ್ತೀವಿ. ಇದು ಪ್ರಯೋಗಾಲಯದಲ್ಲಿ ಮಾತ್ರ ಮಾಡೋಕ್ ಸಾಧ್ಯ. ನಂತರ ಆ ಭ್ರೂಣವನ್ನ ತಾಯಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾಗಿ ಈಗ ಯಾವುದೇ ನಶಿ ಹೋಗೋ ಪ್ರಾಣಿಗಳನ್ನು ಸಹಿತ ಜಾಸ್ತಿ ಸಂಖ್ಯೆಯಲ್ಲಿ ಉತ್ಪಾದನೆ ಮಾಡಬಹುದು. ಅಂದ್ರೆ ಅಳಿವಿನ ಅಂಚಿನಲ್ಲಿರ್ತಕ್ಕಂತಹ ಪ್ರಾಣಿಗಳು ಇವತ್ತು ಸಾಕಷ್ಟಿದ್ದಾವೆ. ಅವುಗಳನ್ನ ಉಳಿಸುವ ನಿಟ್ಟಿನಲ್ಲಿ ಈ ತರಹದ ಒಂದು ತಂತ್ರಜ್ಞಾನ ಹೆಚ್ಚು ಉಪಯೋಗಕಾರಿಯಾಗಿ ಕೆಲಸವನ್ನ ಮಾಡುತ್ತೆ. ಮತ್ತೊಂದು ತಾವು ಆಗ್ಲೇ ಹೇಳಿದ್ರಿ, ಈ ತದ್ರೂಪವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಅಂತ ಹೇಳಿ, ನಾವು ಸಾಮಾನ್ಯವಾಗಿ ಕ್ಲೋನಿಂಗ್ ಅಂತ ಹೇಳಿ ಇದನ್ನ ಕರಿತೀವಿ, ಅಥವಾ ಪ್ರಾಣಿಗಳಲ್ಲಿ ಅಬೀಜ ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನ ಮಾಡುವಂತದ್ದು ಅಂತ ಹೇಳಿ ಕರಿತೇವೆ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಟೆಕ್ನಾಲಜಿನ ಅನಿಮಲ್ ಕ್ಲೋನಿಂಗ್ ಅಂತೀವಿ, ಅಥವಾ ಕನ್ನಡದಲ್ಲಿ ಅಬೀಜ ಸಂತಾನೋತ್ಪತ್ತಿ. ಇಲ್ಲಿ ಬೀಜ ಪ್ರಸಾರ ಮಾಡೋದಾಗ್ಲಿ ಏನೂ ಇಲ್ಲ. ಏನು ಅಂತಂದ್ರೆ ಯಾವುದೋ ಒಂದು ಜೀವಕೋಶ ತಗೋತೀವಿ, ಈಗ ನಮ್ಮ ಬಾಡಿನಲ್ಲಿರುವಂತ ಒಂದು ಜೀವಕೋಶನ ತಗೊಂಡು ನಿಮ್ಗೆ ಯಾವುದು ಬೇಕಾಗಿರುತ್ತೆ, ಈ ಜೀವಿನ ಅಭಿವೃದ್ಧಿ ಮಾಡಬೇಕು, ಆ ಜೀವಿಯ ಜೀವಕೋಶದ ಒಂದು ಅಂಗಾಂಶ ಅಂದ್ರೆ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಆ ನ್ಯೂಕ್ಲಿಯಸ್ ನ ಈ ಜೀವಕೋಶಕ್ಕೆ ಸೇರಿಸುವಂತದ್ದು. ಆಗ ತದ್ರೂಪಿಯಾಗಿರುವಂತ ಜೀವಕೋಶ ಉತ್ಪತ್ತಿ ಮಾಡುತ್ತೆ. ಅದನ್ನ ನಾವು ಭ್ರೂಣ ರೀತಿ ಬೆಳವಣಿಗೆ ಮಾಡಿ ಬೇರೆ ತಾಯಿಗೆ ಅಥವಾ ಸರೋಗೇಟ್ ಮದರ್ ಅಥವಾ ಹೇಳ್ತೀವಲ್ಲ, ಆ ಸರೋಗೇಟ್ ಮದರ್ಗೆ ಅಥವಾ ಸ್ವೀಕರಿಸುವ ತಾಯಿಗೆ ಗರ್ಭಕೋಶಕ್ಕೆ ಉತ್ಪತ್ತಿ ಮಾಡೋದಕ್ಕೆ ತಾಯಿಗೆ ಗರ್ಭಕೋಶಕ್ಕೆ ಹಾಕ್ತೇವೆ. ವೀರ್ಯನಳಿಕೆ ಹೇಗೆ ಹಾಕ್ತೀವಿ ಅದೇ ರೀತಿ ಭ್ರೂಣವನ್ನ ಗರ್ಭಕೋಶಕ್ಕೆ ಹಾಕಿ ಬೆಳೆಸ್ತೇವೆ. ಇದರಿಂದ ನಮ್ಗೆ ಏನೇನ್ ಗುರಿಗಳು ಅಥವಾ ಕಾರಣಗಳು ಅಥವಾ ಸಂರಕ್ಷಣೆ ಯಾವ ರೀತಿ ಮಾಡಬಹುದು ಇಂತ ತಳಿಗಳಂತಂದ್ರೆ, ಪಶು ಸಂಗೋಪನೆಯ ಗುರಿಗಳನ್ನು ಸಾಕಾರಗೊಳಿಸಬಹುದು. ಈಗ ಏನೋ ಒಂದು ಗುರಿ ಇರುತ್ತೆ, ಈಗ ಹಸು ಹಾಲು ಉತ್ಪತ್ತಿ ಮಾಡಬೇಕು, ಹಾಗೆ ಕುರಿ ಮೇಕೆನಲ್ಲಿ ಮಾಂಸ ಉತ್ಪತ್ತಿ ಜಾಸ್ತಿ ಮಾಡಬೇಕು, ಆ ರೀತಿ ಗುಣಗಳನ್ನ ನಾವು ಈ ಭ್ರೂಣದಲ್ಲಿ ಬೆಳವಣಿಗೆ ಮಾಡೋ ಮುಖಾಂತರ ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಯಥೇಚ್ಛವಾಗಿ ಉತ್ಪತ್ತಿ ಮಾಡಬಹುದು. ಅದನ್ನ ನಿಮ್ಮ ಕ್ಲೋನಿಂಗ್ ಅಂತೆ. ಈ ತದ್ರೂಪ ತಯಾರಿಕೆ ಅಥವಾ ಉತ್ಪಾದನೆಯಿಂದ ಏನ್ ಅನುಕೂಲ ಅಂತೀರಿ? ಅನುಕೂಲ ಅಂತಂದ್ರೆ ಹಾಗೆ ಹೇಳಿದಾಗೆ ಇದು ಒಂದೇ ತರ ಇರೋ ಪ್ರಾಣಿಗಳು ಉತ್ಪತ್ತಿ ಆಗುತ್ತೆ. ಅದೇ ರೀತಿ ಈಗ ನಮ್ಗೆ ಯಾವುದೋ ಒಂದು ಗುಣ ಬೇಕು, ಈಗ ಹಾಲು ಉತ್ಪತ್ತಿ ಗುಣ ಇರುವಂತ ತದ್ರೂಪಿಗಳನ್ನೇ ಕಡಿಮೆ ಅವಧಿಯಲ್ಲಿ ಹೆಚ್ಚು ಉತ್ಪತ್ತಿ ಮಾಡಬಹುದು. ಅಂದ್ರೆ ಕಡಿಮೆ ಅವಧಿಯಲ್ಲಿ ಜಾಸ್ತಿ, ಈಗ ನಮ್ಗೆ ಇದೇ ತರ ಇರುವ ಹಸುಗಳು ನಮ್ಗೆ ಬೇಕು ಸರ್, ಇದು ಆ ಹಸು ಹಾಲು ಜಾಸ್ತಿ ಉತ್ಪತ್ತಿ ಮಾಡುತ್ತೆ ಅಂದ್ರೆ ಆ ಹಸುನೇ ಈ ಕ್ರಿಯೆಯಲ್ಲಿ ಯೂಸ್ ಮಾಡಿಕೊಂಡು ಜಾಸ್ತಿ ಅದೇ ತರ ಗುಣಗಳುಳ್ಳ ರಾಸುಗಳನ್ನ ಅತಿ ಹೆಚ್ಚು ಉತ್ಪತ್ತಿ ಮಾಡಬಹುದು. ಮತ್ತೊಂದು ತಂತ್ರಜ್ಞಾನ, ಮತ್ತೆ ಇದು ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗ್ತಾ ಇರತಕ್ಕಂಥ ತಂತ್ರಜ್ಞಾನ, ವೀರ್ಯಲಿಂಗ ತಂತ್ರಜ್ಞಾನ ಅನ್ನುವಂಥದ್ದು. ಏನು ವೀರ್ಯಲಿಂಗ ತಂತ್ರಜ್ಞಾನ ಅಂತ ಹೇಳಿದ್ರೆ ಇದರಿಂದ ಯಾವ ರೀತಿಯ ಅನುಕೂಲಗಳು ದೊರೆಯುತ್ತೆ? ವೀರ್ಯಲಿಂಗ ತಂತ್ರಜ್ಞಾನ ಅಂತಂದ್ರೆ ನಾವು ವೀರ್ಯಾಣುವಿನ ಗಂಡು ಅಥವಾ ಹೆಣ್ಣು, ಈ ಉದಾಹರಣೆಗೆ ಗಂಡು ಮಗು ಜನನ ಆಗ್ಬೇಕು ಅಂದ್ರೆ ಮನುಷ್ಯರಲ್ಲಿ ತಾಯಿ ಅಥವಾ ತಂದೆ ಕಾರಣ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಗಂಡಿನಿಂದ ಹೋಗುವಂತ ವೀರ್ಯಾಣುಗೆ ಈಗ ನಮ್ಗೆ ಹೆಣ್ಣು ಕರು ಬೇಕು ಅಂತ ಸರ್ವೇ ಸಾಮಾನ್ಯವಾಗಿ ರೈತರು ಕೇಳ್ತಾರೆ, 500 ಹಸುಗಳು ರೈತರು. ಹೌದು, ಅವ್ರಿಗೆ ನಾವು ಈ ವಿಧಾನನ ನಾವು ಹೇಳ್ತೇವೆ. ಯಾಕೆ ಅಂತಂದ್ರೆ ಈ ವಿಧಾನದಲ್ಲಿ ಏನು ಅಂತಂದ್ರೆ ವೀರ್ಯಾಣು ಹೆಣ್ಣಿಗೆ ಕಾರಣ ಮತ್ತೆ ಗಂಡಕ್ಕೆ ಕಾರಣ ಇರುವಂತ ವೀರ್ಯಾಣನ ಸೆಪರೇಟ್ ಮಾಡ್ಬಿಟ್ಟು ಅದನ್ನ ಹೆಣ್ಣು ಕಾರಕ ಇರುವಂತದನ್ನ ಹಾಕ್ತೇವೆ. ಆ ಕ್ರಿಯೆಯಲ್ಲಿ ಗಂಡು ಉತ್ಪತ್ತಿ ಕಡಿಮೆ ಆಗುತ್ತೆ. ಆ ಕ್ರಿಯೆಯಲ್ಲಿ ಏನಂದ್ರೆ 95% 95% ಭಾಗ ಬರೀ ಹೆಣ್ಣು ಕರು ಹುಟ್ಟಿಸುತ್ತೆ, ಹಾಗೆ 5% ಮಾತ್ರ ಗಂಡು ಉಡುವ ಸಾಧ್ಯತೆ ಇರುತ್ತೆ. ಈಗ ಆಲೇ ರೈತರು ಇದನ್ನ ಕೃತಕ ಗರ್ಭಧಾರಣೆ ಮುಖಾಂತರ ಆಲ್ರೆಡಿ ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ದುಡ್ಡು ಜಾಸ್ತಿ ಇರುತ್ತದೆ ಅಥವಾ ಹಣ ಜಾಸ್ತಿ ಇರೋದ್ರಿಂದ ರೈತರು ಯಥೇಚ್ಛವಾಗಿ ಮುಂದೆ ಬರ್ತಾ ಇಲ್ಲ, ಅದು ಒಂದು ಕಾರಣ. ಎರಡನೇದು ತೊಂದರೆ ಏನಂತಂದ್ರೆ ಗಂಡು ಉಡೋದ್ರಿಂದ ರೈತರಿಗೆ ₹1,000 ಕೊಟ್ಟೆ ಸರ್, ಬರೀ ಗಂಡು ಕರು ಆಗ್ತಾ ಇದೆ, ಇದು ನನಗೆ ಲಾಸ್ ಅನ್ನೋ ತರ ಮಾತಾಡ್ತಾರೆ. ಅದೇ ಒಂದು ಅವ್ರಿಗೆ ಉಪಯೋಗವಲ್ಲದ ಒಂದು ಇದು. ಅದು ಹಂಗಾಗುತ್ತೆ, ಏನು ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ ಕೆಲವೊಂದು ನಾವು ನೈಸರ್ಗಿಕವಾಗಿರೋಂಥದ್ದನ್ನ ತಪ್ಪಿಸಕ್ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಇದು ಇಷ್ಟೆಲ್ಲ ಅನುಕೂಲಗಳನ್ನ ಮಾಡ್ತಾ ಇದೆ. ಇನ್ನು ಮತ್ತೊಂದು ತಂತ್ರಜ್ಞಾನ ಕೃತಕ ಗರ್ಭ ಅನ್ನುವಂಥದ್ದು. ಇದನ್ನ ಯಾವ ಸಂದರ್ಭದಲ್ಲಿ ಬಳಸ್ತಾರೆ, ಏನ್ ಅನುಕೂಲಗಳಾಗುತ್ತೆ? ಈ ಕೃತಕ ಗರ್ಭಧಾರಣ ಒಂದು ಟೆಕ್ನಾಲಜಿ. ಇಲ್ಲಿ ಏನು ಅಂತಂದ್ರೆ ಕರು ಯಾವುದೇ ಪ್ರಭೇದದ ಕರು ಆಗ್ಲಿ, ಅದು ಜನನ ಆದ ತಕ್ಷಣ ಅದಕ್ಕೆ ಒಂದು ಜೀವಿತ ಅವಧಿ ಇರುತ್ತೆ. ಅಂದ್ರೆ ಗರ್ಭಕೋಶದಲ್ಲಿ ಈಗ ಹಸುದಾದ್ರೆ 9 ತಿಂಗಳು 9 ದಿನ, ಎಮ್ಮೆ ಕರುಗಳಲ್ಲಾದ್ರೆ 10 ತಿಂಗಳು 10 ದಿನ. ಇದಕ್ಕಿಂತ ಮುನ್ನ ಏನಾದ್ರೂ ಜನನ ಆದ್ರೆ ಅಂತ ಕರುಗಳನ್ನ ಹೊರಗಡೆ ಪ್ರಯೋಗಾಲಯದಲ್ಲಿ ಇಟ್ಕೊಂಡು ಅದಕ್ಕೆ ತಾಯಿಯಿಂದ ಏನೇನು ಅಂಶಗಳು ಹೋಗ್ತಾ ಇತ್ತು ಅದನ್ನೆಲ್ಲ ಹೊರಗಡೆ ಕೊಡೋ ವಿಧಾನಕ್ಕೆ ಆರ್ಟಿಫಿಷಿಯಲ್ ಊಂಬ್ ಅಥವಾ ಕೃತಕ ಗರ್ಭ ಅಂತ ಹೇಳ್ತಾರೆ. ಇದು ತುಂಬಾ ಕಾಸ್ಟ್ಲಿ ಇರೋದ್ರಿಂದ ರೈತರು ಮುಂದೆ ಬರೋಲ್ಲ. ಬಟ್ ನಮ್ಗೆ ಬೇರೆ ಏನ್ ಮಾಡ್ತಾ ಇದೀವಿ ಈಗ ನಾವು ಹಾಸ್ಪಿಟಲ್ ದೊಡ್ಡ ಕಾಲೇಜ್ ಹಾಸ್ಪಿಟಲ್ ಇಂಥ ಕಡೆ ಏನಂತಂದ್ರೆ ಇನ್ಕ್ಯುಬೇಟರ್ ಇದ್ರ ತರನೇ ಇರ್ತದೆ. ಇನ್ಕ್ಯುಬೇಟರ್ ಅಂದ್ರೆ ಇಲ್ಲಿ ಅವಾಗೂಡ ಮೇಂಟೈನ್ ಮಾಡುತ್ತೆ ಏನೇನು ಅಂದ್ರೆ ಅದರದ್ದು ಬಾಡಿ ಎಷ್ಟು ವಾರ್ಮ್ ಇದೆ ಅಥವಾ ಚಳಿ ಆಗ್ತಾ ಇದೆಯಾ ಬಿಸಿ ಆಗ್ತಾ ಇದೆಯಾ ಇದನ್ನೆಲ್ಲ ಅದು ಕೊಡುತ್ತೆ. ಮತ್ತೆ ಹವಾಗುಣದ ಜೊತೆಗೆ ಉಸಿರಾಟ ಕ್ರಿಯೆಗೂ ಸಪೋರ್ಟ್ ಮಾಡುತ್ತೆ, ಅದನ್ನ ಇನ್ಕ್ಯುಬೇಟರ್ ಅಂತ ಹೇಳ್ತೇವೆ. ಇದು ನಮ್ಮ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಇರುತ್ತೆ. ಇದರದ್ದು ಉಪಯೋಗ ಕೂಡ ರೈತರು ಪಡ್ಕೋತಾ ಇರ್ತಾರೆ. ಬಟ್ ರೈತರಿಗೆ ಗೊತ್ತಿರಲ್ಲ, ಕೆಲವರು ನೋಡಿರ್ತಾರೆ ಕೆಲವರು ನೋಡಿರಲ್ಲ. ಈ ವಿಧಾನದ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಇದು ಕೃತಕ ಗರ್ಭಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ. ಇದೇ ರೀತಿ ಭ್ರೂಣ ಶೇಖರಣೆ ಅನ್ನುವಂಥದ್ದು ಮತ್ತೊಂದು ತಂತ್ರಜ್ಞಾನ ಇದೆ. ಇದು ಏನು ಮತ್ತೆ ಇದನ್ನ ಎಲ್ಲಿ ಉಪಯೋಗವನ್ನ ಮಾಡಲಾಗುತ್ತೆ? ಈ ಭ್ರೂಣ ಶೇಖರಣೆ ಯಾವಾಗ ಮಾಡ್ತಾರೆ ಅಂತಂದ್ರೆ ಭ್ರೂಣ ವರ್ಗಾವಣೆ ಮುಖಾಂತರ ಮಾಡ್ತಾರೆ. ಭ್ರೂಣ ವರ್ಗಾವಣೆ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಎಂಬ್ರಿಯೋ ಟ್ರಾನ್ಸ್ಫರ್ ಅಂತಂದ್ರೆ ಇದರಲ್ಲಿ ಮೂರು ನಾಲ್ಕು ತಂತ್ರಜ್ಞಾನಗಳನ್ನ ಮೇಲೆ ಹೇಳಿರೋ ತಂತ್ರಜ್ಞಾನಗಳು ಮಿಕ್ಸ್ ಆಗಿರುತ್ತೆ. ಒಂದು ಯಾವ ತಂತ್ರಜ್ಞಾನ ಅಂದ್ರೆ ಅತಿ ಹೆಚ್ಚು ಅಂಡೋತ್ಪತ್ತಿ ಮಾಡೋ ಬೇಕಾಗಿರುವ ವಿಧಾನ ಬೇಕು. ಅದ್ರ ಜೊತೆಗೆ ಈಸ್ಟರ್ ಸಿಂಕ್ರನೈಸೇಷನ್ ಅಂತಂದ್ರೆ ಅದು ಈ ಬೆದೆಗೆ ಬರೆಸೋ ಕ್ರಿಯೆಯನ್ನ ಇದ್ರಲ್ಲಿ ಅವಲಂಬಿತ ಆಗಿರ್ತದೆ. ಮತ್ತೆ ಮೂರನೇ ವಿಧಾನ ಏನಂತಂದ್ರೆ ಒಂದು ಸ್ವೀಕೃತ ತಾಯಿಗೆ ದಾನಿ ತಾಯಿಯಿಂದ ಭ್ರೂಣವನ್ನ ವರ್ಗಾವಣೆ ಮಾಡ್ತೀವಿ. ಅಲ್ಲಿ ಎಷ್ಟು ದಿನಕ್ಕೆ ವರ್ಗಾವಣೆ ಮಾಡ್ಬೇಕು ಅಂದ್ರೆ ದಾನಿ ತಾಯಿಯಿಂದ ಸ್ವೀಕೃತ ತಾಯಿಗೆ ಒಂದೇ ಗಂಟೆ ಡಿಫರೆನ್ಸ್ ಇರ್ಬೇಕು. ಈಗ ನಾವು ಬೆದೆ ಕೊಡುವಾಗ 24 ಗಂಟೆನಲ್ಲಿ ಮಧ್ಯ ಬೆದೆ ಅಂತ ಹೇಳ್ತೀವಿ. ಆ ಮಧ್ಯ ಬೆದೆ ಅವಧಿಯಲ್ಲಿ ನಾವು ತಾಯಿಗೆ ಮತ್ತೆ ಸ್ವೀಕೃತ ತಾಯಿಗೆ ಎರಡು ಒಂದೇ ಸಮಯದಲ್ಲಿ ವರ್ಗಾವಣೆ ಆಗ್ಬೇಕು. ಒಂದು ತಾಯಿಯಿಂದ ಭ್ರೂಣನ ಕಲೆಕ್ಟ್ ಮಾಡ್ಕೋತೀವಿ, ಇನ್ನೊಂದು ತಾಯಿಗೆ ವರ್ಗಾವಣೆ ಮಾಡ್ತೀವಿ. ಈ ವಿಧಾನದಲ್ಲಿ ಜಾಸ್ತಿ ಏನಾದ್ರೂ ಭ್ರೂಣಗಳು ಉಳ್ಕೊಂಡ್ರೆ ಅದನ್ನ ನಾವು ಶೇಖರಣೆ ಮಾಡ್ತೀವಿ. ಶೇಖರಣೆ ಮಾಡೋದು ಹೇಗೆ ಅಂತಂದ್ರೆ ನಾವು ರೂಮನ ಅವಗುಣದಲ್ಲಿ ಅಲ್ಪಾವಧಿ ಶೇಖರಣೆ ಮಾಡ್ಬೇಕಾದ್ರೆ 2-3 ಗಂಟೆ ಕಾಲ ಶೇಖರಣೆ ಮಾಡಬಹುದು ಕೊಠಡಿಯ ತಾಪಮಾನದಲ್ಲಿ. ಹಾಗೆ ಇನ್ಕ್ಯುಬೇಟರ್ ಏನಾದ್ರು ಇಟ್ಟು 2-3 ದಿನ ತನಕ ಶೇಖರಣೆ ಮಾಡಬಹುದು. ಅದೇ ಶಿಥಿಲೀಕರಣ ಕೇಂದ್ರಗಳಿದ್ರೆ ಅದರಲ್ಲಿ -20 ಡಿಗ್ರಿ ಅಥವಾ 70 ಡಿಗ್ರಿ ಉಷ್ಣತೆ ಇರುತ್ತೆ, ಅಲ್ಲಿ 2-3 ದಿನ ತನಕ ಇಟ್ಕೋಬಹುದು. ಹಾಗೆ ದೀರ್ಘಾವಧಿ ಶೇಖರಣೆ ಅಂದ್ರೆ ನಾವು ದ್ರವ ಸಾರ್ವಜನಕದಲ್ಲಿ ಶೇಖರಿಸಿ ಇಡ್ತೇವೆ. ಇದುವರೆಗೆ ಈ ಹೈನೂರು ಹಸುಗಳ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 9 ಆಧುನಿಕ ತಂತ್ರಜ್ಞಾನಗಳನ್ನು ತಾವು ಪರಿಚಯವನ್ನ ಮಾಡಿಕೊಟ್ರಿ. ಈ 9 ತಂತ್ರಜ್ಞಾನಗಳ ಪೈಕಿ ನಮ್ಮ ದೇಶದಲ್ಲಿ ಎಷ್ಟು ತಂತ್ರಜ್ಞಾನಗಳನ್ನ ಬಳಕೆಯನ್ನ ಮಾಡಲಾಗ್ತಾ ಇದೆ ಇದರ ಬಗ್ಗೆ ತಿಳಿಸ್ಕೊಡಿ. ಓಕೆ, ನಮ್ಮ ದೇಶದಲ್ಲಿ ಕೆಲವು ತಂತ್ರಜ್ಞಾನಗಳನ್ನ ನಾನು ಯಾವ ಯಾವ ವರ್ಷದಲ್ಲಿ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಹೇಳ್ಕೊಡ್ತೇನೆ. ನಮ್ಮ ದೇಶದಲ್ಲಿ ನಾವು ಎಂಬ್ರಿಯೋ ಅಥವಾ ಭ್ರೂಣ ವರ್ಗಾವಣೆಯನ್ನ 1995-97 ತನಕ ಇದನ್ನ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆಸಿದ್ರೆ, ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ. ಅದೇ ರೀತಿ ನಾವು ಈಗ ರೀಸೆಂಟ್ ಆಗಿ ತಗೊಂಡ್ರೆ, ರೀಸೆಂಟ್ ಅಂದ್ರೆ ಇತ್ತೀಚೆಗೆ, ಹಾಗೆ ಕೃತಕ ಗರ್ಭಧಾರಣೆ ತಗೊಂಡ್ರೆ 1939 ಸಂಪತ್ ಕುಮಾರ್ ಅನ್ನಂತ ಅವರು ಕೃತಕ ಗರ್ಭಧಾರಣೆ ಫಸ್ಟ್ ಮಾಡ್ತಾರೆ. ಯಾವುದು? HF ವೀರ್ಯವನ್ನ ನಮ್ಮ ಅಮೃತ್ ಮಾಲ್ ಹಸುಗಳಿಗೆ ಕೊಡ್ತಾರೆ. ಅದೇ ರೀತಿ ಅನಿಮಲ್ ಕ್ಲೋನಿಂಗ್ ಅಂತ ಹೇಳಿದೆ ನಾನು, ತದ್ರೂಪಿ ಹೇಗೆ ಉತ್ಪತ್ತಿ ಮಾಡೋದು ಅಂತ. ಆ ತದ್ರೂಪಿ ಉತ್ಪತ್ತಿ ಮಾಡೋ ಕ್ರಿಯೆನಲ್ಲಿ ನಮ್ಮ ದೇಶದಲ್ಲಿ NDRA ಅಥವಾ ಕರ್ನಾಲ್ ಹರಿಯಾಣದಲ್ಲಿ 2010 ಎಮ್ಮೆಗಳಲ್ಲಿ ಉತ್ಪತ್ತಿ ಮಾಡ್ತಾರೆ. ಅದರದ್ದು ಫಸ್ಟ್ ಕರು ಜನನ ಆದದಕ್ಕೆ ಗರೀಮ ಅಂತ ಹೇಳ್ತಾರೆ. ಸೆಕೆಂಡ್ ಕರು 2013 ಉತ್ಪತ್ತಿ ಆಗುತ್ತೆ, ಅದಕ್ಕೆ ಮಹಿಮಾ ಅಂತ ಹೇಳ್ತಾರೆ. ಅನಿಮಲ್ ಕ್ಲೋನಿಂಗ್ ಅಂತ ಹೇಳದ್ನಲ್ಲ ಅವಾಗೆ, ತದ್ರೂಪಿ ಹೇಗೆ ಉತ್ಪಾದನೆ ಮಾಡೋದು, ಆ ಕ್ರಿಯೆ ಮುಖಾಂತರ ಈ ವಿಧಾನಗಳನ್ನ ನಮ್ಮ ದೇಶದಲ್ಲಿ ಯಾವ ಯಾವ ಸಮಯದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಈ ನೂತನ ತಂತ್ರಜ್ಞಾನಗಳೇನಿದ್ದಾವೋ ಇವುಗಳ ಅನುಕೂಲ ಮತ್ತೆ ಅನಾನುಕೂಲಗಳು ಏನಾದರೂ ಇದ್ರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ. ಅನುಕೂಲ ಅಂದ್ರೆ ಯಾರಿಗೆ ಆಗ್ಲಿ ರೈತರಿಗೆ ತಿಳುವಳಿಕೆ ಇರಬೇಕು, ನಾನು ಈ ತಂತ್ರಜ್ಞಾನ ಯೂಸ್ ಮಾಡ್ತೇನೆ ಇದು ಎಷ್ಟು ಉಪಯೋಗಕಾರಿ ಅನ್ನೋದು ಅವ್ರಿಗೆ ಮನವರಿಕೆ ಇದ್ರೆ ಮಾತ್ರ ಯಾವುದೇ ತಂತ್ರಜ್ಞಾನ ಯಾವ ರೀತಿ ನಾವು ಸಪೋರ್ಟ್ ಮಾಡ್ಕೊಂಡು ನೋಡ್ಕೊಂಡು ಅದರಿಂದ ಯಾವುದೇ ತಂತ್ರಜ್ಞಾನದ ತೊಂದರೆ ಇರ್ತದೆ ಉಪಯೋಗನೂ ಇರ್ತದೆ. ತೊಂದರೆ ಆಗದೆ ಇರೋ ರೀತಿ ರೈತರು ನೋಡಿಕೊಂಡ್ರೆ ಎಲ್ಲಾ ತಂತ್ರಜ್ಞಾನಗಳು ಅದು ಉಪಯೋಗಕಾರಕ ಆಗಿರುತ್ತದೆ. ಆಗ್ಲೇ ಹೇಳ್ದಾಗಿ ನಾನು ಕೃತಕ ಗರ್ಭಧಾರಣೆಯಲ್ಲಿ ನಾನು ಹೇಳಿದೆ ಸರಾಸರಿ 33%ಗಿಂತ ಜಾಸ್ತಿ ಆಗ್ತಾ ಇಲ್ಲ. ನೀವು ರೈತರು ಕರೆಕ್ಟ್ ಸಮಯದಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಅದು 70% ತನಕನು ಚಾನ್ಸ್ ಇದೆ, ಅದನ್ನು ಒಂದು ಮಾಡ್ಕೋಬಹುದು ಈ ವಿಧಾನದಲ್ಲಿ. ಅದೇ ರೀತಿ ನಾವು ಸೆಕ್ಟ್ ಸೆಮೆನ್ ಟೆಕ್ನಾಲಜಿ ಅಂತ ಹೇಳಿದೆ, ಅದನ್ನ ವೀರ್ಯ ಲಿಂಗ ಪತ್ತೆ ಹಚ್ಚಿ ಹೆಣ್ಣು ಕಾರಕ ವೀರ್ಯಣ್ಣ ಕೊಟ್ಟು ಅದರಲ್ಲಿ 95% ಹೆಣ್ಣು ಕರು ಹುಡುತ್ತೆ, 5% ಗಂಡು ಹುಡೋ ಚಾನ್ಸ್ ಇರುತ್ತೆ. ಅದಕ್ಕೆ ಎದುರೋ ಅವಶ್ಯಕತೆ ಇಲ್ಲ, ಅದು ಸರ್ವೇ ಸಾಮಾನ್ಯ. ಯಾವುದೇ ಇದರಲ್ಲಿ ಉಪಯೋಗ ಎಷ್ಟಿರುತ್ತೆ, 1-2% ಅನಾನುಕೂಲಗಳು ಇರುತ್ತೆ. ಅದೇ ರೀತಿ ನಮ್ಮ ದೇಶದಲ್ಲಿ ಈ ಭ್ರೂಣ ಉತ್ಪತ್ತಿ ಸ್ಟಾರ್ಟ್ ಮಾಡಿದ್ರು 1990 ಸರಾಸರಿನಲ್ಲಿ. ಸಬ್ಸಿಕ್ವೆಂಟ್ ಆಗಿ ರೈತರು ಮುಂದೆ ಬರಲಿಲ್ಲ, ಕಾರಣ ಅದು ತುಂಬಾ ಕಾಸ್ಟ್ಲಿ ಪ್ರೊಸೀಜರ್, ಅಂದ್ರೆ ಜಾಸ್ತಿ ಹಣ ಖರ್ಚಾಗುತ್ತೆ. ಆ ಕಾರಣದಿಂದ ರೈತರು ಮುಂದೆ ಬರೋದರಿಂದ ಇದು ಹಿಂದೆ ಕುಂಠಿತವಾಗಿದೆ. ಬಟ್ ನಮ್ಮ ದೇಶದಲ್ಲಿ NDRI ಅಥವಾ ಹರಿಯಾಣ ಪಂಜಾಬ್ ಈ ಜಾಗದಲ್ಲಿ ಇನ್ನೂ ಸಹಿತ ಎಂಬ್ರಿಯೋ ಟ್ರಾನ್ಸ್ಫರ್ ನಡೀತಾ ಇದೆ. 500 ಹಸುಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಕ್ಕೆ ಇರುವಂತಹ ಆಧುನಿಕ ತಂತ್ರಜ್ಞಾನಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ರೈತರೇ ಯಾವುದೇ ತಂತ್ರಜ್ಞಾನ ಕೂಲಂಕುಷವಾಗಿ ತಿಳ್ಕೊಂಡು, ನಾನು ಹೇಳಿದದನ್ನ ಸ್ವಲ್ಪ ಮಾಹಿತಿ ತಿಳ್ಕೊಂಡು, ಆ ನಂತರ ಎಲ್ಲಾ ತಂತ್ರಜ್ಞಾನಗಳು ಉಪಯೋಗನ ಯಥೇಚ್ಛವಾಗಿ ಅನುಭವಿಸಿ ಆಧುನಿಕವಾಗಿ ಹಾಲು ಉತ್ಪತ್ತಿ ಮಾಡೋದಕ್ಕೆ ಏನೇನು ನಿಮಗೆ ತಂತ್ರಜ್ಞಾನಗಳಲ್ಲಿ ಅಳವಡಿಕೆ ಮಾಡ್ಕೋಬಹುದು ಎಲ್ಲದೂ ಇರುತ್ತೆ, ಅದನ್ನ ಕೇಳಿ ಪಡೆಯಬೇಕು ಪಶುವೈದ್ಯರಲ್ಲಿ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತುಗಳನ್ನು ಮುಳುಗಿಸ್ತೇನೆ. ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಹೌದು, ನನ್ನ ದೂರವಾಣಿ ಸಂಖ್ಯೆ ಬಂದು 8453930067. ಇದಕ್ಕೆ ಸಂಪರ್ಕಿಸಿ. ತಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 8453930067. ಒಳ್ಳೆದು ಡಾಕ್ಟರ್ ರವಿಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ 500 ಹಸುಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ 500 ಹಸುಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಪಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಾಣಿ ಮೂಲದ ಸಾಂಕ್ರಾಮಿಕ ಪಿಡುಗಗಳ ರೋಗೋದ್ರೇಕಗಳು ಹಾಗೂ ಪ್ರಸ್ತುತ ಸನ್ನದ್ಧತಾ ಚಟುವಟಿಕೆಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಕರಬಸನವರ್ ಅವರೊಂದಿಗಿನ ಸಂದರ್ಶನವನ್ನು ಆಲೋಚಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. Thank you.

ಸೀತೆ ಸರಸ್ವತಿಯೇ ಚಂದುಳ್ಳ ಹಾಡ ಕಲಿಸಮ್ಮ, ಉಳ್ಳೊಳೆ ನಿನ್ನ ಅರಸೀತೆ ಸರಸ್ವತಿಯೇ ಚಂದುಳ್ಳ ಹಾಡ ಕಲಿಸಮ್ಮ, ಕೊಲು ಮಲ್ಲಿಗೆ ಕೋಲಿನ ಕೋಲು ಕೋಲು ಚಿನ್ನದ ಕೋಲಿನ, ಕೊಲು ಮಲ್ಲಿಗೆ ಕೋಲಿನ ಕೋಲು ಕೋಲು ಚಿನ್ನದ ಕೋಲಿನ, ಕೋಲು ಚಿನ್ನದ ಕೋಲಿನ ಕೋಲು ಕೋಲು ರನ್ನದ ಕೋಲಿನ, ಕೋಲು ಚಿನ್ನದ ಕೋಲಿನ ಕೋಲು ಕೋಲು ರನ್ನ.